ಆಕಾಶವಾಣಿ ಮಡಿಕೇರಿ ಕೆಳಗರೆ ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಎಲ್ಲ ರೈತ ಬಾಂಧವರಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ರೈತರೇ, ನೀವು ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ 0822 2282 2285. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0822 2282 2285. ಕಾಫಿ ಕ್ರಾಪ್ ಕೇರ್ ಆಪ್, ಕಾಫಿ ಬೆಳೆ ಆರೈಕೆ ಆಪ್, ಈ ಕುರಿತು ಡಾಕ್ಟರ್ ಬಿಬಿ ರಾಮಕೃಷ್ಣ ಅವರೊಂದಿಗೆ ನಾಳಿನ ರೈತಧ್ವನಿ ಕಿಸಾನ್ ವಾಣಿಯಲ್ಲಿ ಸಂದರ್ಶನವಿದೆ. ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ. ರೈತ ಬಾಂಧವರೇ, ನಮ್ಮ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0822 2282 2285. ಒಂದು ಕರೆ ಇದೆ, ಸ್ವೀಕರಿಸೋಣ. ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ಹಲೋ ಹಲೋ, ಹೇಳಿ, ಯಾರು ಮಾತಾಡ್ತಿರೋದು? ನಾನು ಸುಂಟಿಕೊಪ್ಪ ಚೋಮಣಿಯವರೇ. ಹೇಳಿ, ಏನ್ ಮಾಡ್ಕೊಂಡಿದ್ದೀರಿ? ಇದಕ್ಕಿಂತ ಮೂರು ಮಾಸ ಫೋನ್ ಮಾಡಿದೆ ಸರ್. ಜಗದೀಶ್ ಅವ್ರಿಗೆ ಗೊತ್ತಿರಬಹುದು ಕಾಣ್ತದೆ. ಹೌದು, ಹೇಗಿದೆ ನಿಮ್ಮ ಕೃಷಿ ಎಲ್ಲ? ಕೃಷಿ ಎಲ್ಲ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಇತ್ತೀಚೆಗೆ ಮಳೆ ಕೂಡ ಆಯ್ತಾ ಇದೆ, ನಿಮ್ ಕಡೆ ಆಗಿದ್ಯಾ? ಆಗಿದೆ ಆಗಿದೆ ಸರ್. ಹೇಗೆ, ಒಳ್ಳೇದಾಗ್ತಿದ್ಯಾ ಅಥವಾ ಮಳೆಯಿಂದ ಹಾಳಿನ ರಕ್ತ? ಇಲ್ಲ, ಏನೂ ಇಲ್ಲ ಸರ್, ಟೈಮ್ ಸರಿಯಾಗಿ ಬರ್ತಾ ಇದೆ, ರೈತರಿಗೆಲ್ಲ ಒಳ್ಳೇದಾಗ್ತಾ ಇದೆ. ಏನೆಲ್ಲ ಬೆಳೆ ಹಾಕೊಂಡಿದ್ದೀರಿ? ನಾನು ಭತ್ತ, ಮೀನಾಕ್ಷಿ ಭತ್ತ ಹಾಕಿದ್ದೀನಿ ಸರ್. ಈಗ ಎಷ್ಟು ತಿಂಗಳ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಮಳೆ ಸಿಕ್ತದೆ ಅಂತ ಹೇಳ್ಬಿಟ್ಟು ಲೇಟ್ ಆಗಿ ಮಾಡಿದೀನಿ. ಆದ್ರೆ ಚೆಂಡು ಹೊಡಿತಾ ಇಲ್ಲ, ಏನ್ ಮಾಡೋದು ಅಂತ ಅದಕ್ಕೆ ನಿಮ್ಮ ಹತ್ರ ಏನಾದ್ರು ಸಲಹೆ ಇದೆಯಾ ಅಂತ ನಾನು ಮೊನ್ನೆ ಕೇಳಿದೆ. 15 ಗಂಟೆ ಇದು ಮಾಡಿ ಮತ್ತೆ ಏನಾದ್ರೂ ಹೊಡಿದಿದ್ರೆ ಒಂದ್ ಟ್ರಿಪ್ ಗೊಬ್ಬರ ಕೊಡಿ ಅಂತ ಹೇಳಿದ್ರು. ಹೌದು, ಈಗ ಕೊಟ್ಟಿದ್ರ? ಹೇಗೆ ಕೊಟ್ಟಿದ್ದೀನಿ, 90 ಕೊಟ್ಟಿದ್ದೀನಿ. ಏನಾದ್ರೂ ತಂದೆ ಹೊಡೆಯ ಲಕ್ಷಣಗಳು ಕಾಣ್ತಿದ್ಯಾ? ಇಮ್ರಾನ್ ಖಾನ್ ಅವ್ರಿಗೆ ಫೋನ್ ಮಾಡಿ ಕೇಳಿದ, ಹಾಗಾದ್ರು 15 ವರೆಗೆ ವೈಟ್ ಮಾಡಿ ಆಮೇಲೆ ಏನಾದ್ರು ಇಂಪ್ರೂವ್ಮೆಂಟ್ ಆಗದ್ರೆ ಒಂದು ಟ್ರಿಪ್ ಕೊಡಿ ಅಂತ ಹೇಳಿದ್ರು. ಏನಾದ್ರು ಲಕ್ಷಣಗಳು ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಸರ್. ಮತ್ತೆ ಇದು ಚಿಟ್ಟೆ ಬಿದ್ದಿದೆ ಸರ್, ಇದು ಹುಳ ಭಾರಿ ತೊಂದರೆ ಆಗ್ತಿತ್ತು. ಮತ್ತೆ ಹೇಳಿದ್ರು ಕರಾಟೆ ಅಂದ್ರೆ ಕೋರೆ ಬೈಪಾಸ್ ಯಾವ್ದಾದ್ರು ಹೊಡಿ ಅಂತ ಹೇಳಿದ್ರು, ಒಂದಿಷ್ಟು ಪ್ರಮಾಣದಲ್ಲಿ ಹೊಡಿದೆ ಅಂತ. ಹಾಗೆನೇ ಕೋರೆ ಬೈಪಾಸ್ ಹೊಡೆದ ಸರ್, ಕಂಟ್ರೋಲ್ ಬಂದಿದೆ ನೋಡ್ಬೇಕು ಸರ್ ಇನ್ನು. ಈಗ ಕೀಟಗಳು ಕೂಡ ಕಂಟ್ರೋಲ್ ಬಂದಿದೆ. ಮತ್ತೆ ಸರ್ ಒಂದು ಪ್ರಶ್ನೆ ಏನಿದೆ, ಮೊನ್ನೆ ಇವರು ಪಾನಂಡ ಚಂದಪ್ಪ ಅವರು ಒಂದು ಸಲಹೆ ಕೊಟ್ಟರು ಏನಂತಂದ್ರೆ, ತೋಟದಲ್ಲಿ ಕಚ್ಚಡ ಕೆಲಸ ಸ್ಪ್ರೇ ಮಾಡಿದ್ರು ಅಂತ. ಅಷ್ಟು ಅದು ಎಷ್ಟು ಒಳ್ಳೆದಾಗುತ್ತೆ ಸರ್, ಮಣ್ಣೆಲ್ಲ ಹಾಳಾಗೋದಿಲ್ವಾ? ಯಾವುದಕ್ಕೆ ಕಾಡಲ್ಲಿ ತೋಟದಲ್ಲಿ ಕಚ್ಚಡಕ್ಕೆ ಸ್ಪ್ರೇ ಮಾಡ್ತೀನಿ ಹೇಳಿದ್ರಲ್ಲ, ಅದು ಕೃಷಿ ಇಲಾಖೆಯವರು ಹೋಗ್ತಾರೆ ಸರ್ ಅದಕ್ಕೆ, ಮಣ್ಣೆಲ್ಲ ಹಾಳಾಗೋದಿಲ್ವಾ ಅದಕ್ಕೆ? ಅಂದ್ರೆ ಒಂದು ಮಣ್ಣಿನ ಫಲವತ್ತತೆ ಹಾಳಾಗೋದಿಲ್ಲ ಸರ್, ಗೊಬ್ಬರ ಏನಿರೋದಿಲ್ಲ. ಅಂದ್ರೆ ಒಂದೇನೋ ನನ್ನ ಅಭಿಪ್ರಾಯ ಏನು ಅಂತಂದ್ರೆ, ಅಷ್ಟು ಸ್ಪ್ರೇ ಮಾಡಬಾರ್ದು ಸರ್, ಅಷ್ಟು ವರ್ಷ ವರ್ಷ ಮಾಡಬಾರ್ದು ಅಂತ ಆಗ್ತದೆ. ಹೌದು, ಅಂದ್ರೆ ಕೆಲವು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕೆಲವು ರೈತರು ಕಚ್ಚಡ ಮಾಡಿಸ್ತಾರೆ, ಈಗ ಆಳುಗಳ ಕೈಯಲ್ಲಿ ಹೇಳ್ಬಿಟ್ಟು ಅಥವಾ ಮೆಷಿನ್ ಹಿಡಿಯೋದಾಗ್ಲಿ ಮಾಡಿಸ್ತಾರೆ. ಹೆಚ್ಚಿನ ಸಂದರ್ಭದಲ್ಲಿ ಮತ್ತೆ ಮತ್ತೆ ಈಗ ಸಂದರ್ಭದಲ್ಲಿ ಕಚ್ಚಡ ಮಾಡಿಸುವಂತ ಸಂದರ್ಭ ಈಗ. ಆಗ ಮಳೆ ಬರ್ತಾ ಇದೆ, ಮಳೆ ಬಂದ ತಕ್ಷಣ ಏನಾಗುತ್ತೆ, ಮತ್ತೆ ಕಚ್ಚಡ ಬೆಳೀತಾ ಇರುತ್ತೆ. ಸೊ ಮತ್ತೆ ಪುನಃ ಅಷ್ಟೇ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಕೆಲವು ರೈತರು ಈ ರೀತಿ ನೀವು ಹೇಳಿದಾಗೆ ಸ್ಪ್ರೇಯನ್ನ ಮಾಡ್ತಾರೆ, ಬಟ್ ಹೆಚ್ಚಾಗಿ ಮಾಡೋದು ಮಣ್ಣಿಗೂ ಕೂಡ ಒಳ್ಳೇದಲ್ಲ. ಕೆಲವು ಸಂದರ್ಭದಲ್ಲಿ ಈ ತರ ಅನಿವಾರ್ಯ ಸಂದರ್ಭದಲ್ಲಿ ಮಾಡ್ಕೋಬಹುದು, ಆದ್ರೆ ಪ್ರತಿ ವರ್ಷ ಮಾಡ್ತೀವಿ ಅಂತ ಹೇಳಿದ್ರು ಅದು ನಿಜವಾಗಿ ಒಳ್ಳೇದಲ್ಲ ಸರ್. ಹೌದು, ಹೌದು, ಯಾಕಂದ್ರೆ ಅದರಲ್ಲಿ ಇರುವಂತಹ ಸೂಕ್ಷ್ಮ ಜೀವಿಗಳು ಅಥವಾ ಎರೆಹುಳುಗಳು ಕೂಡ ಅದರಿಂದ ಎಲ್ಲ ಸತ್ತೋಗ್ತದೆ. ಅವರೇನು ಏನು ಸುರುಬುದಾಗ್ತದೆ, ಹಾಲಿನ ಸಮಸ್ಯೆ ಅದು ಇದು ಅಂತ ಹೇಳ್ಬಿಟ್ಟು ಅವ್ರು ಹೊಡಿಬಹುದು, ಆದ್ರೆ ಮುಂದಕ್ಕೆ ತೊಂದರೆ ಇದೆ ಸರ್ ಅದು. ಹೌದಲ್ಲ, ಅದೊಂದು ಸಮಸ್ಯೆ ಇದ್ದಿದ್ದೆ. ಈಗ ನಿಮಗೊಂದು ಪ್ರಶ್ನೆ, ಅರ್ಕ ಸುಪ್ರೀಂ ಮತ್ತು ಅರ್ಕ ಕೂರ್ಗ್ ರವಿ ಇದು ಯಾವ ಬೆಳೆಯ ತಳಿಗಳು? ಅರ್ಕ ಸುಪ್ರೀಂ, ಅರ್ಕ ಕೂರ್ಗ್ ರವಿ. ಅಲ್ಲ, ಇದೊಂದು ಹಣ್ಣಿನ ಬೆಳೆ. ಯಾವುದು? ಒಂದ್ಸರಿ ಕೇಳಿದ್ರಿ ಸರ್ ಅದಕ್ಕೆ, ಅದು ಎಲ್ಲೋರು ಅಂದ್ರೆ ಹಾಸನ್ನವರು ಅಂತ ಎಲ್ಲರೂ ರೇಡಿಯೋ ಪ್ರೋಗ್ರಾಮ್ ಕೊಟ್ಟಿದ್ರು ಅದು. ಹೇಳ್ಬೋದಾ ಯಾವ ಹಣ್ಣಿನ ತಳಿಗಳು ಅಂತ? ಹಣ್ಣು ಸರ್ ಅರ್ಕ. ಕೊಡಗಿನಲ್ಲಿ ವಿಶೇಷವಾದ ಅರ್ಕ ಸುಪ್ರೀಂ ಮತ್ತು ಅರ್ಕ ಕೂರ್ಗ್ ರವಿ ಕೊಡಗಿನಲ್ಲಿ ಬೆಳೆಯುವಂತ ವಿಶೇಷವಾದ ಹಣ್ಣಿದು. ತಿನ್ನುವಂತ ಹಣ್ಣು ಯಾವ್ದಿರ್ಬೋದು? ಯಾವ್ದಾರ ಒಂದು ಹಣ್ಣ ಹೆಸರಿಡಿ ನೋಡೋಣ ಅಂದಾಜಿಗೆ ಸರಿ ಇರ್ಬೋದು. ಕೊಡಗಿನಲ್ಲಿ ಬೆಳೆಯುವಂತ ಒಂದು ವಿಶೇಷವಾದಂತ ಹಣ್ಣು, ಇದಕ್ಕೆ ಹೆಚ್ಚಿನ ಮಾರುಕಟ್ಟೆ ಬೆಲೆ ಕೂಡ ಇದೆ. ಯಾವ್ದಿರ್ಬೋದು? ನಿಮ್ಮಲ್ಲೂ ಕೂಡ ಇದೆ ಈ ಹಣ್ಣು? ಹೌದು, ಅದೇ ಬಟರ್ಫ್ರೂಟೆ. ಇದೆರಡು ಹೊಸ ತಳಿಗಳು, ಕೂರ್ಗ ಹೀಗಾಗಿ ಹೆಚ್ಚು ಜನಪ್ರಿಯಗೊಳ್ತಿರುವಂತದ್ದು. ಇದು ಅರ್ಕ ಸುಪ್ರೀಂ ಮತ್ತು ಅರ್ಕ ಕೂರ್ಗ್ ರವಿ ಅನ್ನುವಂತ ಬೆಣ್ಣೆ ಹಣ್ಣಿನ ತಳಿಗಳು ಇದು. ಸರಿ ಚೌಮಣಿ ಅವರೇ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನೋಡಿ, ಇನ್ನೊಂದು ಅವ್ರು ಹೇಳಿದಾಗ 15 ದಿನದಲ್ಲಿ ಏನಾದ್ರೂ ಲಕ್ಷಣ ಕಾಣದಿದ್ರೆ ಮತ್ತೊಮ್ಮೆ ಸಂಪರ್ಕಿಸಿ. ಧನ್ಯವಾದಗಳು. ಕೇಳುವರೇ, ಮತ್ತೊಂದು ದೂರವಾಣಿ ಕರೆ ಇದೆ, ನೋಡೋಣ. ನಮಸ್ತೆ. ನಮಸ್ತೆ ಸರ್. ಹೇಳಿ, ಯಾರು ಮಾತಾಡ್ತಿರೋದು? ಕೊತ್ತೂರು ಗಣೇಶ್ ಕುಮಾರ್ ಸರ್. ಕೊತ್ತೂರು ಗಣೇಶ್ ಅವರು, ಹೇಗಿದ್ದೀರಿ? ಸೂಪರ್ ಆಗಿ ಇದ್ದೀವಿ ಸರ್. ಹೇಗಿದೆ ಇವಾಗ ನಿಮ್ಮ ತೋಟ? ಕಳೆದ ಬಾರಿ ಡೈಲಿ ಮಳೆ ಸರ್ ನಮ್ಮನೆಗೆ. ಕಳೆದ ಬಾರಿ ಕೊಳೆ ರೋಗದ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಈಗ ಹೇಗಿದೆ? ತೊಂದ್ರಲ್ಲ, ದೇವ್ರ ದಯಿಂದ ಚೆನ್ನಾಗಿದ್ದೀವಿ, ತೋಟವನ್ನು ಚೆನ್ನಾಗಿದೆ. ಆದ್ರೆ ಒಂದು ಸರ್, ನಾನು ಕಳೆದ ಶುಕ್ರವಾರ ಬೆಂಗಳೂರವ್ರದ್ದು ಪ್ರೋಗ್ರಾಮ್ ಇತ್ತು, ಹೆಂಗಾದ್ರೂ ನಮಗೆ ನಮಗೆ ಅವರು ಕರೆ ಸ್ವೀಕರಿಸಿದಲ್ಲ ಸರ್. ಅಂದ್ರೆ ಅದು ರಾಜ್ಯವ್ಯಾಪಿ ಪ್ರಸಾರ ಆದ್ರಿಂದ ಬಹಳಷ್ಟು ಕಡೆಗೆ ಕರೆಗಳಿರುತ್ತೆ, ಮತ್ತೆ ಲೈನ್ ಅಲ್ಲಿ ಇರುತ್ತೆ. ಕೆಲವು ಪ್ರಶ್ನೆಗಳು ದೀರ್ಘವಾಗ್ತಿದ್ದ ಹಾಗೆ ಸಮಯದ ಅಭಾವದಿಂದ ಹಾಗಾಗಿರಬಹುದು. ಅಂದ್ರೆ ನನಗೆ ಹೇಳಿ ಹೇಳಿ ಕೇಳ್ತಿದೆ. ಗಿಡದ ಈ ನೋಡಿ, ಕಾಫಿ ಗಿಡದ ಮಧ್ಯದಲ್ಲಿ ಒಂದು ಹುಳ, ಅಂದ್ರೆ ಒಂದು ಸೆಂಟಿಮೀಟರ್ಗೆ ಎಂಟು ಪಾಯಿಂಟ್ ಬರ್ತದೆ. ಎಂಟು ಪಾಯಿಂಟ್ ಸೆಂಟಿಮೀಟರ್ ಹಂಗೆ ರಿಂಗ್ ರಿಂಗ್ ಆಗಿ ಒಂದು ಹುಳ ಇರ್ತದೆ, ಎರಡು ಇಂಚು ಉದ್ದ ಇದೆ ಅದು. ಓಕೆ, ಅದು ಹುಳ ಏನ್ ಮಾಡ್ತದೆ ಅಂದ್ರೆ ಗಿಡ ಎಲ್ಲ ಒಣಗಿಸ್ಬಿಡುತ್ತೆ, ಮಧ್ಯದಲ್ಲಿ ಸೇರೋದು. ಅದಕ್ಕೆ ಮದ್ದು ಏನ್ ಮಾಡ್ಬೇಕು ಅಂತ ಕೇಳಬೇಕು ಅಂತ ಕೇಳಿದ್ರೆ, ನಾನು ತುಂಬಾ ಪ್ರಯತ್ನ ಪಟ್ಟೆ, ಸಿಕ್ಕೋದಿಲ್ಲ ಸರ್. ಅವರು ಅಂದ್ರೆ ಅದು ಕಾಂಡವನ್ನೇ ಕೊರೆಯುತ್ತಾ ಹೇಗೆ? ಅರ್ಧ ತಲೆನ ಗಿಡನ ಮುರಿದ ಹಾಗೆ ಆಗುತ್ತೆ, ಅದು ಗರಗಸದಿಂದ ಕುಯ್ದ ಹಾಗೆ ಬಂದಿರುತ್ತೆ. ಸ್ವಲ್ಪ ಮೇಲೆ ಸರ್. ಹೌದು, ಅದು ಎಲ್ಲಿ ದಾಳಿ ಮಾಡುತ್ತೆ ಅಲ್ಲಿ ಜಾಗವನ್ನು ನೋಡಿದಾಗ ನಿಮಗೆ, ನಾವು ಗರಗಸದಿಂದ ಹೇಗೆ ಕುಯ್ದಿರ್ತೀವಿ ಅಷ್ಟು ನೀಟಾಗಿ ಅದು ಕಟ್ ಮಾಡಿರುತ್ತೆ. ನೀವು ಅದಕ್ಕೆ ಮಾಮೂಲಿ ಕೊಡುವಂತ ಒಂದು ಕೀಟನಾಶಕನ ಪ್ರಯೋಗ ಮಾಡಬೇಕಾಗಿತ್ತು. ನಾವು ಮಾಮೂಲಿ ಯಾವ್ದು ನೀವು ಕೊಡ್ತಿದ್ದೀರಿ? ನಿಮ್ಮಲ್ಲಿ ಸಾಮಾನ್ಯವಾಗಿ ಯಾವ್ದು ಕೊಡ್ತಿದ್ದೀರಿ ನೀವು? ಯಾವ ಕೀಟನಾಶಕವನ್ನು ಸಾಮಾನ್ಯವಾಗಿ? ಸುಣ್ಣ ಕೊಟ್ಟಿದ್ದೇನೆ, ಸುಣ್ಣ ಕೊಟ್ಟಿದ್ದೇನೆ, ಗೊಬ್ಬರ ಮಾಮೂಲಿ ಕೊಡ್ತಾ ಇದ್ದೇನೆ, ಎಲ್ಲ ಕರೆಕ್ಟ್ ಆಗಿ ನಡೀತಾ ಇದೆ. ಆದ್ರೂ ಕೂಡ ಈ ಹುಳ ಸಾಯಿರಲ್ಲ ಸರ್. ಅದು ಹೇಗೆ, ಒಂದೊಂದೇ ಇರುತ್ತಾ ಅಥವಾ ತಂಡೋಪ ತಂಡವಾಗಿರುತ್ತಾ? ಆ ಹುಳಗಳು ಒಂಟಿಯಾಗಿರುತ್ತಾ ಅಥವಾ ಗುಂಪಲ್ಲಿರುತ್ತಾ, ಹೇಗೆ? ಯಾವ್ದು ಸರ್? ಈಗ ಹೇಳಿದ್ರಲ್ಲ ಹುಳ, ಕೀಟ. ಕೀಟ ಕೀಟ ಅಂದ್ರೆ ಒಂದು ಹುಳ ಸರ್. ಅದು ಒಂದಾಗಿ ದಪ್ಪ ಇರ್ತದೆ. ಹೌದು, ಅದು ಒಂದೊಂದಾಗಿ ಇರುತ್ತಾ ಅಥವಾ ಅದು ಗುಂಪು ಗುಂಪಲ್ಲಿ ಇರುತ್ತೆ? ಎರಡು ಮೂರು ಜೊತೆ ಇರುತ್ತೆ. 2 ಇಂಚು ಉದ್ದ ಇರುತ್ತೆ. ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಿಗೊಮ್ಮೆ ಕಳಿಸಬೇಕಾಗಿತ್ತು, ಅದರ ಫೋಟೋ ಸಿಕ್ಕಿದ್ರೆ. ಅವರಿಗೆ ಬೆಂಗಳೂರಿಂದ ಮಾಡುವವರಿಗೆ ಫೋನ್ ಮಾಡಿ ಕೇಳುವ ಅಂತ ಕೇಳಿದ್ರೆ ಅವರು ಫೋನ್ ನಮ್ಮ ಕರೆನೇ ಸ್ವೀಕರಿಸಲ್ಲ ಸರ್. ಅಂದ್ರೆ ನೀವು ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೊಮ್ಮೆ ಸಂಪರ್ಕಿಸಿ, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಿಗೆ ಒಮ್ಮೆ ಕಳಿಸ್ ನೋಡಿ, ಅಲ್ಲಿಂದ ನಿಮಗೆ ಇದಕ್ಕೆ ಸೂಕ್ತ ಸಲಹೆ ಸಿಗಬಹುದು. ಏನಿದು ಕಿಟ್ಟ, ಅದಕ್ಕೆ ಯಾವ ರೀತಿ ಇದನ್ನ ನಿಯಂತ್ರಿಸಬಹುದು ಅನ್ನೋದ್ರ ಬಗ್ಗೆ. ಸುಲಭದ ಪ್ರಶ್ನೆ, ಕಾಫಿ ಬೆರಿ ಬೋರರ್ ಹಾವಳಿ ಯಾವ ತಿಂಗಳಿನಿಂದ ಸಾಮಾನ್ಯವಾಗಿ ಪ್ರಾರಂಭವಾಗುತ್ತೆ? ಬೆರಿ ಬೋರಲ್ ಯಾವ ತಿಂಗಳಿನಿಂದ ಕಾಣಿಸ್ಕೊಳ್ಳಕ್ಕೆ ಶುರು ಆಗುತ್ತೆ ಅಥವಾ ಹೆಚ್ಚಾಗ್ತಾ ಹೋಗುತ್ತೆ? ಸರ್, ಕಾಫಿ ಸಾಧಾರಣ ಹಣ್ಣಾಗೋದು ಡಿಸೆಂಬರ್, ನವೆಂಬರ್ ಡಿಸೆಂಬರ್. ಹೌದು, ಹಾಗೆ ಹಣ್ಣಾಗುತ್ತೆ. ಹೌದು, ಆದ್ರೂ ಸಾಮಾನ್ಯವಾಗಿ ಯಾವ ತಿಂಗಳಿನಿಂದ ಇದು ಕಾಣಿಸ್ಕೊಳ್ಳುತ್ತೆ, ಅಂದ್ರೆ ಲಕ್ಷಣಗಳು ಕಾಣಿಸ್ಕೊಂಡು ಬರುತ್ತೆ? ಜನವರಿ ಇಲ್ಲ ಸರ್, ಜನವರಿ ಇರಕ್ಕಿಲ್ಲ, ಫೆಬ್ರವರಿ. ಕರೆಕ್ಟ್ ಆಗಿ ಸರಿಯಾದ ಉತ್ತರ ಏನಂತ ಹೇಳಿದ್ರೆ ಆಗಸ್ಟ್ ತಿಂಗಳಿಂದ. ಯಾಕಂದ್ರೆ ಈಗ ಕೆಲವು ಕಡೆ ಅರ್ಲಿ ಬ್ಲಾಸಮ್ ಆಗಿರುತ್ತೆ, ಬೇಗ ಹಣ್ಣುಗಳು ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಆಗಸ್ಟ್ ತಿಂಗಳಲ್ಲಿ ಈಗ ಕೆಲವು ಕಡೆ ಹಣ್ಣಾಗ್ತಾ ಬರುತ್ತೆ, ನೀವು ಗಮನಿಸಿರ್ಬೋದು ಕಾಫಿ. ಹಾಗಾಗಿ ಆಗಸ್ಟ್ ತಿಂಗಳಿಂದ ಈ ಬೆರಿ ಬೋರಲ್ ಕಾಣಿಸ್ಕೊಳಕ್ ಶುರು ಆಗುತ್ತೆ. ಸರಿ, ಧನ್ಯವಾದಗಳು. ಯಾಕ್ರಿ ಹೀಗೆ ಕಣ್ ಕಂಡಲ್ಲಿ ಕಸ ಎಸಿತೀರಾ? ನಿಮ್ ಮನೆ ಆದ್ರೆ ಹೀಗೆ ಮಾಡ್ತಿರೇನ್ರಿ? ಸ್ವಾಮಿ, ನಿಮ್ ಉಪದೇಶ ಸ್ವಲ್ಪ ನಿಲ್ಲಿಸ್ತೀರಾ? ಇದು ಪಬ್ಲಿಕ್ ಪ್ಲೇಸ್, ಹೇಗ್ ಬೇಕಾದ್ರೆ ನಡ್ಕೋಬಹುದು. ಅಲ್ಲಪ್ಪ ಪಬ್ಲಿಕ್ ಪ್ಲೇಸ್ ಏನೋ ಸರಿ, ಹಂಗಂತ ನೀವ್ ಇಷ್ಟ ಬಂದಂಗೆ ಕಸ ಹಾಕಿದ್ರೆ ಹೆಂಗಪ್ಪ? ನಮ್ಮ ಊರು ನಮ್ಮ ಸುತ್ತಮುತ್ತಲ ಶುಚಿತ್ವವನ್ನ ನಾವೇ ಕಾಪಾಡ್ಕೋಬೇಕು ಅಲ್ವಾ? ಪರಿಸರ ಮಾಲಿನ್ಯ ಎಲ್ಲೋ ದೂರದಲ್ಲಿ ನಡೆಯುತ್ತಿದೆ ಎಂಬ ಭಾವನೆ ಸರಿಯಲ್ಲ. ಮನೆಯ ಮುಂದೆ ಹರಿಯುತ್ತಿರುವ ಕೊಳಚೆ ನೀರು, ಮಳೆ ನೀರು ಹರಿದು ಹೋಗಲು ಆಸ್ಪದವಿಲ್ಲದ ಚರಂಡಿಗಳು, ರಸ್ತೆಯಲ್ಲಿ ಚೆಲ್ಲಿದ ಕಸಕಡ್ಡಿ, ಎಂದಾದರೊಮ್ಮೆ ಖಾಲಿ ಮಾಡುವ ಕಸದ ತೊಟ್ಟಿ, ಇವೆಲ್ಲ ಪರಿಸರ ಮಾಲಿನ್ಯದ ತಾಣಗಳು. ಇವುಗಳ ನಿರ್ಮೂಲನೆ ನಮ್ಮ ಆದ್ಯ ಗುರಿಯಾಗಬೇಕು. ಒಂದು ಕರೆ ಇದೆ, ಸ್ವೀಕರಿಸೋಣ. ನಮಸ್ತೆ. ನಮಸ್ತೆ ಹೇಳಿ, ಯಾರು ಮಾತಾಡ್ತಿರೋದು? ಹಲೋ. ಹಲೋ ಹೇಳಿ, ಯಾರು ಮಾತಾಡ್ತಿರೋದು? ನಮಸ್ತೆ ಹೇಳಿ, ಯಾರು ನಿಮ್ಮ ಹೆಸರು? ನಾನು ವಿಕ್ರಮ್ ಮೂಡಗದ್ದೆ. ವಿಕ್ರಮ್ ಮೂಡಗದ್ದೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಗೋಣಿಕೊಪ್ಪ. ಗೋಣಿಕೊಪ್ಪ, ಏನ್ ಮಾಡ್ಕೊಂಡಿರೋದು ವಿಕ್ರಮ್ ಅವರೆ? ಕೃಷಿ ಮತ್ತು ವ್ಯಾಪಾರ. ಯಾವ ರೀತಿಯ ವ್ಯಾಪಾರ ಇದೆ? ಹಲೋ ಹೇಳಿ, ಯಾವ ರೀತಿ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀರಿ? ಕರೆ ವ್ಯತ್ಯಾಸ ಉಂಟಾಗಿದೆ. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 0822 7222 8558 ನಮ್ಮ ಲೈನ್ಗಳು ನಿಮಗಾಗಿ ಕಾದಿದೆ. ರೈತ ಬಾಂಧವರೇ, ನಮ್ಮ ಕೊಡಗು ಜಿಲ್ಲೆ ಈ ಹಿಂದೆ ಏಲಕ್ಕಿ ಕೃಷಿಗೆ ಹೆಸರುವಾಸಿಯಾಗಿತ್ತು. ಬಹಳಷ್ಟು ರೈತರು ಏಲಕ್ಕಿಯಿಂದ ಬದುಕು ಕಟ್ಟಿಕೊಂಡವರಿದ್ದಾರೆ. ಕಾಲಾನಂತರ ಈ ಹಳೆಯ ತಳಿಯ ಏಲಕ್ಕಿಗೆ ಕಟ್ಟೆ ರೋಗ ಬಂದ ಮೇಲೆ ಬಹಳಷ್ಟು ಕಡೆ ಏಲಕ್ಕಿ ನಶಿಸಿ ಹೋಯಿತು ಮತ್ತು ಸರಿಯಾದ ರೀತಿಯಲ್ಲಿ ಬೆಲೆ ಸಿಗದ ಕಾರಣ ಮತ್ತು ಕಾರ್ಮಿಕರ ಕೊರತೆಯಿಂದ ಬಹಳಷ್ಟು ರೈತರು ಏಲಕ್ಕಿಯಿಂದ ವಿಮುಖರಾದರು. ಹಾಗೆ ಏಲಕ್ಕಿ ಬೆಳೆಯಲಿಕ್ಕೆ ತಂಪಾದ ವಾತಾವರಣದ ಅಗತ್ಯವಿತ್ತು. ಹವಾಮಾನದ ವೈಪರೀತ್ಯವೂ ಕೂಡ ಏಲಕ್ಕಿಯಿಂದ ಹಿಂದೆ ಸರಿಲಿಕ್ಕೆ ಒಂದು ಕಾರಣ ಆಯಿತು. ಆದರೆ ಮತ್ತೆ ಏಲಕ್ಕಿ ಬೆಳೆಯನ್ನು ಪುನಶ್ಚೇತನಗೊಳಿಸಬೇಕು, ಕೊಡಗಿನಲ್ಲಿ ಏಲಕ್ಕಿ ಬೆಳೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಪ್ಪಂಗಳದ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಬಹಳಷ್ಟು ಸಂಶೋಧನೆಯನ್ನು ನಡೆಸ್ತಾ ಇದೆ. ಹಾಗೆ ಅಲ್ಲಿ ತಳಿಗಳನ್ನು ಕೂಡ ಅಭಿವೃದ್ಧಿಪಡಿಸ್ತಾ ಇದೆ. ಹೀಗೆ ಎರಡು ಹೊಸ ಏಲಕ್ಕಿ ತಳಿಗಳನ್ನು ಇವರು ಪರಿಚಯಿಸಿದರು. ಇದನ್ನು ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ಹೊಸ ಎರಡು ತಳಿಗಳೆಂದರೆ ಮನುಶ್ರೀ ಮತ್ತು IISR ಕಾವೇರಿ. ಈ IISR ಮನುಶ್ರೀ ಮತ್ತು IISR ಕಾವೇರಿ 109 ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಇದು ಈಗ ಸೇರ್ಪಡೆಯಾಗಿದೆ. ಇದನ್ನು DRSJ ಅಂಕೇಗೌಡ ಇವರು ಪ್ರಧಾನ ವಿಜ್ಞಾನಿ, ICAR IISR ಮುಖ್ಯಸ್ಥರು ಮತ್ತು ಅದರ ತಂಡದ ಇವರು ಅಪ್ಪಂಗಳದಲ್ಲಿ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ. IISR ಮನುಶ್ರೀ ತಳಿಯನ್ನು ಕ್ಲೋನಲ್ ಆಯ್ಕೆಯ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ. ಈ ವಿಧ ಸ್ಥಿರ ಇಳುವರಿ ಮತ್ತು ತೇವಾಂಶದ ಒತ್ತಡವನ್ನು ಕೂಡ ಸಹಿಸಿಕೊಳ್ಳುತ್ತೆ. ಇದು ನೀರಾವರಿ ಪರಿಸ್ಥಿತಿಗಳಲ್ಲಿ ಪ್ರತಿ ಹೆಕ್ಟೇರ್ಗೆ 550 kg ಒಣ ಏಲಕ್ಕಿಯನ್ನು ನೀಡುತ್ತೆ. ಹಾಗೆ IISR ಕಾವೇರಿ ಒಂದು ಕಾಂಪ್ಯಾಕ್ಟ್ ಹೂ ಬಿಡುವ ಏಲಕ್ಕಿ ವಿಧವಾಗಿದ್ದು ಇದು ದಪ್ಪವಾಗಿ ಅದರ ಕಾಯಿಗಳಿರುತ್ತೆ. ಇದು ಪ್ರತಿ ಹೆಕ್ಟೇರ್ಗೆ ಸರಾಸರಿ 482 kg ಒಣ ಏಲಕ್ಕಿಯನ್ನು ಉತ್ಪಾದಿಸುತ್ತೆ.

ಮುಂದುವರಿದರೆ ಇದೀಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ. ಅರೇಬಿಕಾ ಪಾರ್ಚ್ಮೆಂಟ್ 16,900 ರೂಪಾಯಿಂದ 17,200 ರೂಪಾಯಿ. ಅರೇಬಿಕಾ ಚೆರಿ 11,000 ರೂಪಾಯಿಂದ 11,200 ರೂಪಾಯಿ. ರೋಬಸ್ಟಾ ಪಾರ್ಚ್ಮೆಂಟ್ 18,400 ರೂಪಾಯಿಂದ 18,600 ರೂಪಾಯಿ. ರೋಬಸ್ಟಾ ಚೆರಿ 10,400 ರೂಪಾಯಿಂದ 10,850 ರೂಪಾಯಿ. ರೈತ ಬಾಂಧವರೇ, ಇಲ್ಲಿಗೆ ಈ ದಿನದ ಕೃಷಿ ರಂಗ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಮುಂದಿನ ಬುಧವಾರ ಮತ್ತೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ನಮಸ್ತೆ. ಸುಖಬಾಳ್ವೆಯ ಕಣ್ಣು. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಬೆ. ಪ್ರಾಯೋಜಕರು ಚೇರಂಬಾಣೆ ಕೊಳಗದಾಳು ಗ್ರಾಮದ ಅಣ್ಣಚಿರ ಸುಜ್ಯೋತಿ ಬಸಪ್ಪ, ಮಕ್ಕಳು ಪ್ರಸನ್ನ ಜಯರಾಮ, ಸೊಸೆಯಂದಿರು ಲತೇಶ್ವರಿ ಶೀಲಾ ಮತ್ತು ಮೊಮ್ಮಕ್ಕಳು. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ: ರಾಷ್ಟ್ರದಲ್ಲಿ 8 ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿರುವ ಕನ್ನಡ ಭಾಷೆ ತುಂಬಾ ಶ್ರೀಮಂತಿಕೆ ಪಡ್ಕೊಂಡಿಟ್ಟುತ್ತ ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ತಿಳಿಸಿದರು. ಮಡಿಕೇರಿ ನಗರ ದಸರಾ ಸಮಿತಿ ವತಿಯಿಂದ ಪ್ಯಾಟಿನ ಗಾಂಧಿ ಬಾಣಿನ ಕಲಾ ಸಂಭ್ರಮ ವೇದಿಕೆಯಲ್ಲಿ ಇಂದು ನಡೆದ ಬಹುಭಾಷಾ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತಾಡಿದರು. ಈ ಗೋಷ್ಠಿಯಲ್ಲಿ ಕನ್ನಡ ಸೇರಿದಂಗೆ ಬೇರೆ ಭಾಷೆಗಳಿಗೂ ಅವಕಾಶ ಕೊಟ್ಟದ್ದು ಒಳ್ಳೆ ಬೆಳವಣಿಗೆ ಅಂತ ಹೇಳಿದರು. ಸಂಗೀತ ನಿರ್ದೇಶಕ ಎಂಆರ್ ಚರಣ್ ರಾಜವು ಮಾತಾಡಿ ಸಾಹಿತ್ಯ ಮತ್ತು ಸಂಗೀತಕ್ಕೆ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಹುಟ್ಟು ಅಂತ ಹೇಳಿದರು. ಈ ಸಂದರ್ಭ ಜನಪದ ಪರಿಷತ್ನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಬಿಜಿ ಅನಂತ ಶಯನ, ಸಾಹಿತಿ ಹಂಚೆಟ್ಟರ ಫ್ಯಾನ್ಸಿ ಮುತ್ತಣ್ಣ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು ಮಡಿಕೇರಿ ದಸರಾ ಸಮಿತಿ ಹೊರತಂದಿರುವ ಕಾವ್ಯೋದ್ಯಾನ ಪುಸ್ತಕನ ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಶಿಶು ಅಭಿವೃದ್ಧಿ ಯೋಜನಾ ಇಲಾಖೆ, ಹಂಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸಾಕ್ಷರತೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಇವರ ಕೂಡುಕೂಟಲ್ಲಿ ಮಿಷನ್ ಶಕ್ತಿ ಯೋಜನೆಯ ಭೇಟಿ ಬಚಾವೋ ಭೇಟಿ ಪಡಾವೋ ಯೋಜನೆಯಡಿ ಅಂತಾರಾಷ್ಟೀಯ ಹೆಣ್ಣು ಮಕ್ಕಳ ದಿನಾಚರಣೆ ನಿಟ್ಟಲ್ಲಿ ಹೆಣ್ಣು ಕೂಸಿನ ಪ್ರಾಮುಖ್ಯತೆ ಕುರಿತಂಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಮಕ್ಕಳ ಅವ್ವಂದರಿಗೆ ಹಂಗೆ ಕಿಶೋರಿಯರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಗುಡ್ಡೆ ಹೊಸೂರಿನ ಸಮುದಾಯ ಭವನದಲ್ಲಿ ನಡೆದು ಅಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸೌಮ್ಯ ಅವು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತಾಡಿ ಮಕ್ಕ ಈಗಿನ ದಿನಗಳಲ್ಲಿ ಮೊಬೈಲ್ ಚಟಕ್ಕೆ ತುತ್ತಾಗಿದ್ದು ಓದುದರ ಕಡೆಗೆ ಗಮನ ಹರಿಸದೇ ಇರದು ವಿಪರ್ಯಾಸ ಅಂತ ಹೇಳಿದು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಬೋಧಕ ಆಸ್ಪತ್ರೆ ಮಡಿಕೇರಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಕೂಡುಕೂಟಲ್ಲಿ ಕರಿಕೆ ಗ್ರಾಮದಲ್ಲಿ ಪುಕ್ಸಟ್ಟೆ ಆರೋಗ್ಯ ತಪಾಸಣಾ ಶಿಬಿರ ನಡೆದಿತು. ಶಿಬಿರದಲ್ಲಿ ಸಾಮಾನ್ಯ ವೈದ್ಯಶಾಸ್ತ್ರ, ಶಸ್ತ್ರಚಿಕಿತ್ಸೆ, ಕಣ್ಣು, ಹೆರಿಗೆ ಮತ್ತು ಸ್ತ್ರೀರೋಗ, ಮಕ್ಕಳ ವಿಭಾಗ, ಚರ್ಮರೋಗ, ಕಿವಿ, ಮೂಗು, ದೊಂಡೆ, ಮೂಳೆ ಮತ್ತು ಕೀಲು, ಸಮುದಾಯ ವೈದ್ಯಕೀಯ, ಹಲ್ಲು, ಮಾನಸಿಕ ರೋಗ, ಅಸಾಂಕ್ರಾಮಿಕ ರೋಗಗಳ ನುರಿತ ತಜ್ಞ ವೈದ್ಯರು ವೈದ್ಯಕೀಯ ಸೇವೆಯನ್ನು ಕೊಟ್ಟಳು. ಈ ಕಾರ್ಯಕ್ರಮನ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ನಂಜುಂಡಯ್ಯ ಉದ್ಘಾಟನೆ ಮಾಡಿ ಮಾತಾಡಿ, ಶಿಬಿರಗಳನ್ನ ಆಯೋಜನೆ ಮಾಡಿ ಎಲ್ಲಕ್ಕೂ ಒಳ್ಳೆ ಆರೋಗ್ಯ ಸೇವೆಯನ್ನು ಒದಗಿಸುವುದು ನಮ್ಮ ಗುರಿ. ಹಂಗೆ ವೈದ್ಯಕೀಯ ಕಾಲೇಜಲ್ಲಿ ಸಿಕ್ಕುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ಟು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಕೂಡುಕೂಟಲ್ಲಿ ಎಫ್ಎಂಸಿ ಕಾಲೇಜಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ, ಕೆಲಸದ ಜಾಗಲಿ ಮಾನಸಿಕ ಆರೋಗ್ಯಕ್ಕೆ ಆದ್ಯತೆ ನೀಡುವ ಸಮಯ ತೇಳುವ ಘೋಷವಾಕ್ಯದಡಿ ನಾಳೆ ಬೆಳಿಗ್ಗೆ 10:30 ನಡೆದಿದೆ. ಪ್ರಸ್ತುತ ಕೊಡವ ಕುಟುಂಬಗಳ ಸಂಖ್ಯೆ 1047 ತೇಳುವ ಮಾಹಿತಿ ಇದ್ದು, ಈ ಎಲ್ಲ ಕುಟುಂಬಗಳಲ್ಲಿ ಒಕ್ಕೊರ್ಮೆ ನಡೆಸಿಕೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ನಿರ್ಧಾರ ಮಾಡಿಟ್ಟು ಕುಟುಂಬದ ಪದ್ಧತಿ ಆಚರಣೆಗೆ ಕಟ್ಟುಕಟ್ಟಳೆಗಳನ್ನ ದಾಖಲೀಕರಣ ಮಾಡಿಕೆ ಉದ್ದೇಶಿಸಿಟ್ಟು, ಆದ್ದರಿಂದ ಅಕಾಡೆಮಿಲಿ ಕೊಡವ ಸೇರಿದಂಗೆ ಕೊಡವ ಭಾಷಿಕ ಜನಾಂಗ ತಮ್ಮ ಕುಟುಂಬದ ಸಂಕ್ಷಿಪ್ತ ಮಾಹಿತಿನೊಟ್ಟಿಗೆ ನೋಂದಾಯಿಸಿ ಕಣಕೂತ ಅಕಾಡೆಮಿನ ಅಧ್ಯಕ್ಷರಾದ ಅಜ್ಜನಿಕಂಡ ಮಹೇಶ್ ನಚ್ಚಯ್ಯವು ತಿಳಿಸಿದರು. ಮಡಿಕೇರಿನ ಸಂತ ಜೋಸೆಫರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆನ ಧೃತಿ ಬಿಡಿ ಈಗಾಗಿ ನಡೆದ ಜಿಲ್ಲಾ ಮಟ್ಟದ ಅಂತರ್ಶಾಲಾ ಚದುರಂಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿಕೆ ಅರ್ಹತೆ ಪಡ್ಕೊಂಡು. ಇವಳು ಮಡಿಕೇರಿನ ದೇವಿಪ್ರಸಾದ್ ಬಾಳೆಕಜೆ ಮತ್ತು ತೀರ್ಥಕಲಾ ದಂಪತಿಗಳ ಮಗಳು. ರಾಜ್ಯ ಮಟ್ಟದ ಮೈಸೂರು ದಸರಾ ಲಲಿತಕಲಾ ಪ್ರದರ್ಶನದಲ್ಲಿ ಲಲಿತಕಲೆ ಮತ್ತು ಕರಕುಶಲ ಕಲೆ ಉಪಸಮಿತಿನವು ಆಯೋಜನೆ ಮಾಡಿದ್ದ ಸ್ಪರ್ಧೆ ಹಂಗೆ ಪ್ರದರ್ಶನದ ವೃತ್ತಿಪರ ವಿಭಾಗಲಿ ಕೊಡಗುನವಾದ ಮರಗೋಡು ಗ್ರಾಮದ ಐಮಂಡ ರೂಪೇಶ್ ನಾಣಯ್ಯ ಅವರು ರಚಿಸಿದ ಜಲವರ್ಣ ಕಲಾಕೃತಿನ ಡೆಕ್ಸ್ಟರಿಟಿ ಕಲಾಕೃತಿಗೆ ಪ್ರಶಸ್ತಿ ಸಿಕ್ಕಿತು. ಶಿವಮೊಗ್ಗ ಕೆಳದೆ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಕೃಷಿ ಹಂಗೆ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳ ಕೂಡುಕೂಟಲ್ಲಿ ಕೃಷಿ ತೋಟಗಾರಿಕೆ ಮೇಳ ಇದೇ ತಿಂಗಳ 18-21 ಮುಟ್ಟ ಯಾಗೋಳು ಬೆಳಿಗ್ಗೆ 9:00 ಸಾಯಂಕಾಲ 6:00 ಮುಟ್ಟ ಶಿವಮೊಗ್ಗದ ನವಿಲೆ ಕೃಷಿ ವಿಶ್ವ ಮಹಾವಿದ್ಯಾಲಯದಲ್ಲಿ ನಡೆದಿದೆ. 2024-25 ಸಾಲಿಗೆ ಕೊಡಗು ಜಿಲ್ಲೆಯಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಮೆಟ್ರಿಕ್ ನಂತರದ ಹೈದಗುಡೆಗಳ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವರ್ಗ 1A, 2B, 3A, 3B ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ ತಿಂಗಳ 30 ಆಖೀರಿ ದಿನ. ಕುಸಿರವು sp.karnataka.gov.in/bcwdನ ಸಂಪರ್ಕಿಸಕ. ಮಾನವ ಸಂಪನ್ಮೂಲ ಇಲಾಖೆಯಡಿ ನಡೆಯುತ್ತಿರುವ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2025-26 ಸಾಲಿಗೆ 9 ಮತ್ತು 11 ತರಗತಿಗೆ ಖಾಲಿ ಇರುವ ಸ್ಥಾನಗಳ ಪ್ರವೇಶ ಪಡೆಯಕ್ಕೆ ಕುಸಿ ಇರುವವರಿಂದ ಅರ್ಜಿ ಕರೆದಿದ್ದು, ಅರ್ಜಿ ಹಕ್ಕಿಕೆ ಇದ್ದ ಅಕ್ಕೇರಿ ದಿನಾಂಕನ ಇದೇ ತಿಂಗಳ 30 ಮುಟ್ಟ ವಿಸ್ತರಿಸಲಾಯಿತು. ಪರೀಕ್ಷೆ 2025 ಫೆಬ್ರವರಿ 8 ನಡೆದಿದೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಚುಂಬೆ ಪ್ರಸಾರವಾಯಿತು. ಪ್ರಾಯೋಜಕರು ಚೇರಂಬಾಣೆ ಕೊಳಗದಾಳು ಗ್ರಾಮದ ಅಣ್ಣಚ್ಚಿರ ಸುಜ್ಯೋತಿ ಬಸಪ್ಪ, ಮಕ್ಕಳು ಪ್ರಸನ್ನ ಜಯರಾಮ, ಸೊಸೆಯಂದಿರು ಲತೇಶ್ವರಿ ಶೀಲಾ ಮತ್ತು ಮೊಮ್ಮಕ್ಕಳು. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಪಾಲೂರು ಗ್ರಾಮ ಮಲ್ಲಿರ ಕಾಳಪ್ಪ ಅಯ್ಯಂಗ ಸ್ಥಾಪನೆ ಮಾಡ ಶ್ರೀ ಚಾಮುಂಡೇಶ್ವರಿ ದೇವಳತ್ಲ 52 ಕಾಲತ್ರ ಆಯುಧ ಪೂಜರ ಮಾರಿಪತ್ಲ ಇದೇ 11 ಬೊಳ್ಳ್ಯ ಚಪಲಕ 9:30 ದೇವಡ ಪೂಜೆ, ದೇವಡ ದರ್ಶನ ನಡ್ಪ, ಮಜ್ಜನ ಊಟೋಪಚಾರ ಉಂಡು, ಭಕ್ತಾದಿಯೆಲ್ಲ ಬಂತು ದೇವಿರ ಆಶೀರ್ವಾದ ಪಡೆದೋಣಂದು ಕಟ್ಟಣಿತ್ ಮಲ್ಲಿರ ಕಾಳಪ್ಪ ಸಂಸಾರ ಪಾಲೂರು. ಭಾರತೀಯ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಪುನ್ನಂಪೇಟೆಯಲ್ಲಿ ಆರಂಭಗೊಂಡಿದೆ ಸಾಯಿ ಪೆಟ್ ಸ್ಟೇಷನ್. ವಿದೇಶಿ ತಳಿಯ ಸಾಕುಪ್ರಾಣಿ ಪಕ್ಷಿಗಳೊಂದಿಗೆ ಆಟವಾಡುತ್ತಾ ಕಾಲ ಕಳೆಯಲು ಉತ್ತಮ ಅವಕಾಶ. ಬೆಳಿಗ್ಗೆ 11:00 ಸಂಜೆ 7:00 ಭೇಟಿ ನೀಡಿ ಸಾಯಿ ಪೆಟ್ ಸ್ಟೇಷನ್, ಪುನ್ನಂಪೇಟೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-door ವಾರ್ಡ್ರೋಬ್ 9,900 ರೂಪಾಯಿಗೆ, 2-door ವಾರ್ಡ್ರೋಬ್ 6,900 ರೂಪಾಯಿಗೆ ಈ ಅಮೋಘ ಡಿಸ್ಕೌಂಟ್ ಆಫರ್ ನಲ್ಲಿ ಖರೀದಿಸಲು ಬನ್ನಿ ವಿರಾಜಪೇಟೆಯ ಕೂರ್ಗ್ ಹೈಲೈಟ್ ಫರ್ನಿಚರ್ಗೆ. ವಿರಾಜಪೇಟೆಯ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ಎರಡು ದಿನಗಳ ದಸರಾ ಅದ್ಭುತ ಆಫರ್. ನಮ್ಮಲ್ಲಿ ಚಿನ್ನಾಭರಣ ಖರೀದಿಸುವ ಮೂರು ಅದೃಷ್ಟಶಾಲಿ ಗ್ರಾಹಕರಿಗೆ ಮೇಕಿಂಗ್ ಚಾರ್ಜ್ ನಲ್ಲಿ 100% ಕ್ಯಾಶ್ ಬ್ಯಾಕ್ ಆಫರ್. ಬೆಳ್ಳಿ ಖರೀದಿಸುವವರಿಂದ ಆಯ್ಕೆಯಾದ ಅದೃಷ್ಟಶಾಲಿ 5 ಗ್ರಾಹಕರಿಗೆ 100% ಕ್ಯಾಶ್ ಬ್ಯಾಕ್ ಆಫರ್, 10 ಅದೃಷ್ಟಶಾಲಿ ಗ್ರಾಹಕರಿಗೆ ಗೋಲ್ಡ್ ಕಾಯಿನ್ ಫ್ರೀ. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜ್ ನಲ್ಲಿ 50% ಆಫ್, ಡೈಮಂಡ್ ಆಭರಣಗಳ ಮೇಕಿಂಗ್ ಚಾರ್ಜ್ ನಲ್ಲಿ 25% ಆಫ್. ಈ ಎಲ್ಲಾ ಕೊಡುಗೆಗಳು ಕೇವಲ ಅಕ್ಟೋಬರ್ 9 ಮತ್ತು 10 ಮಾತ್ರ. ಕೂಡಲೇ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಅರೋಮಾ ಆರ್ಕೇಡ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ವಿರಾಜಪೇಟೆ. ಭವಾನಿ ಹೋಮ್ ಅಪ್ಲೈನ್ಸಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಆಫರ್. 24 inches ಎಲ್ಇಡಿ ಟಿವಿ 5,499 ರೂಪಾಯಿಗೆ, 32 inches ಎಲ್ಇಡಿ ಟಿವಿ 7,499 ರೂಪಾಯಿಗೆ, 43 inches ಎಲ್ಇಡಿ ಟಿವಿ 15,999 ರೂಪಾಯಿಗೆ. ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ ಹಾಗೂ ಎಕ್ಸ್ಚೇಂಜ್ ಆಫರ್. ಭವಾನಿ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈಯನ್ಸಸ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 9341-78-2170. ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯ ಕೋರುತ್ತಿದ್ದಾರೆ ಮಾವಳ್ಳಿ ಬಿರಿಯಾನಿ ಮಡಿಕೇರಿ. ನಮ್ಮಲ್ಲಿ ವಿಶೇಷವಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಸೌದೆ ಒಲೆಯಲ್ಲಿ ತಯಾರಿಸಿದ ಮಟನ್ ಚಿಕನ್ ಬಿರಿಯಾನಿ ಮತ್ತು ಇತರೆ ನಾನ್ ವೆಜ್ ತಿನಿಸುಗಳು ಲಭ್ಯ. ವಿಶೇಷವಾಗಿ ತಟ್ಟೆ ಇಡ್ಲಿ, ಲೆಗ್ ಸೂಪ್ ಕೂಡ ದೊರೆಯುತ್ತದೆ. ಎಲ್ಲಾ ರೀತಿಯ ಸವಾಲಮಣಿಗೆ ಕೇಟರಿಂಗ್ ವ್ಯವಸ್ಥೆಯೂ ಇದೆ. ಹಿಂದೆ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಬನ್ನಿ. ಮಾವಳ್ಳಿ ಬಿರಿಯಾನಿ, ಬಾಳೆಲೆ ಊಟದ ಎಸಿ ರೆಸ್ಟೋರೆಂಟ್, ಕೂರ್ಗ್ ಸೆಂಟರ್, ಹಳೆಯ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಸಮೀಪ ಮಡಿಕೇರಿ. ಕಾಲ್ 9677999. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186. ನೆಕ್ಸಾ ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ದಸರಾ ಬಂಪರ್ ಆಫರ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಷೀನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಜಾಹೀರಾತುಗಳು ಪ್ರಸಾರವಾದವು. ಆಕಾಶವಾಣಿ ಮಡಿಕೇರಿ, ಸಮಯ ಇನ್ನೇನು 7:29 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಂಡೋಳ ಕುಂಜಿರಾ ಗಿರೀಶ್ ಭೀಮಯ್ಯ. ರಾಷ್ಟ್ರತ್ ಅಟ್ಟು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡ ಪಾಜ ಬಲ್ಯ ಶ್ರೀಮಂತಿಕೆಲ್ಲ ಉಂಡೆಂದು ಜಿಲ್ಲಾಧಿಕಾರಿ ವೆಂಕಟರಾಜ ಅವು ಅಣ್ಣಚಿ. ಮಡಿಕೇರಿ ನಗರ ದಸರಾ ಸಮಿತಿ ಆದನೆಲ್ಲ ಗಾಂಧಿ ಪರಂಪರ ಕಲಾ ಸಂಭ್ರಮ ವೇದಿಕೆಯಲ್ಲಿ ಇಂದು ನಡೆದ ಬಹುಭಾಷಾ ಕವಿಗೋಷ್ಠಿ ಕಾರ್ಬಾರ್ಲ ಕೂಡಿಯಾಡಿತ್ತು ಅವು ತಕ್ಕ ಬಂದತ್. ದಸರಾ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಕನ್ನಡ ಕೂಡ್ನಕ್ಕೆ ಬೋರೆ ಭಾಷೆಗೂ ಅವಕಾಶ ಕೊಡ್ತದೆ ನಲ್ಲ ಬಳಚ ಕೂಟಕ್ಕೆ ಸ್ಕೂಲ್ ಕಾಲೇಜು ವಿದ್ಯಾರ್ಥಿಯಕ್ಕೆ ಕವಿಗೋಷ್ಠಿಯಲ್ಲಿ ಕೂಡಿಯಾಡೋಕ್ಕೆ ಅವಕಾಶ ಕೊಡ್ಕೊಂಡು ಅವು ಸಲಹೆ ಕೊಡ್ತತ್. ಸಾಹಿತಿ ಕಟ್ರತನ ಲಲಿತ ಅಯ್ಯಣ ಅವು ತಕ್ಕ ಬರಂದಿತ್ತು. ಎಲೆಮಳೆ ಕಾಯಿರನಕ್ಕೆ ಉಳ್ಳ ಪ್ರತಿಭೆಯಕ್ಕೆ ಕವಿಗೋಷ್ಠಿಯಲ್ಲಿ ಅವಕಾಶ ಕೊಡ್ತದೆ. ಪಾಜರ ಬೊಳಚಕ್ಕೂ ಸಹಕಾರ ಆಪಂದ ಓಣಚಿ. ಜನಪದ ಪರಿಷತ್ತು ಜಿಲ್ಲಾ ಘಟಕ ಅಧ್ಯಕ್ಷ ಬಿಜಿ ಅನಂತ ಸಯನ, ಸಾಹಿತಿ ಅಂಚಟಿರ ಫ್ಯಾನ್ಸಿ ಮುತ್ತಣ್ಣ, ಅನಿಲ್ ಎಚ್ಚಿಟಿ ಕೂಡ್ನಕ್ಕೆ ಕನಪಟ್ಟವು ಹಾಜರಿಂಜತ್. ಈ ನೇರತ್ತು ಮಡಿಕೇರಿ ದಸರಾ ಸಮಿತಿರ ಕಾವ್ಯೋದ್ಯಾನ ಪುಸ್ತಕತ್ನ ಬಿಡುಗಡೆ ಮಾಡಿಚಿ. ಸಂವಿಧಾನ ಓದಿತು ಅರ್ಥ ಮಾಡಿಯೋದು ಭಾರತೀಯ ಪ್ರಜರ ಕರ್ತವ್ಯ ಎಂದು ಕರ್ನಾಟಕ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅಭಿಪ್ರಾಯಪಟ್ಟತ್. ವಿರಾಜಪೇಟೆರ ಸೈಂಟ್ ಟೈಮ್ಸ್ ಡಿಗ್ರಿ ಕಾಲೇಜಲ್ಲಿ ಕಾಲೇಜರ ಮಾನವ ಹಕ್ಕುಗಳ ಘಟಕ ಪಿಂಗ ಐಕ್ಯುಎಸ್ಸಿ ಘಟಕತರ ಕೂಟದಲ್ಲಿ ನಡೆದ ಭಾರತ ಸಂವಿಧಾನತರ ಮೂಲಾಂಶ ಈ ವಿಷಯತರ ಮಾರಿಪತ್ತು ಮುಖ್ಯ ಭಾಷಣಕಾರಳಾಯಿತು ಕೊಡಿಯಾಡಿತು ಅವು ತಕ್ಕ ಬರಂದತ್. ಭಾರತ ಉಲಗತೆ ಬಲ್ಯ ಪ್ರಜಾಪ್ರಭುತ್ವ ರಾಷ್ಟ್ರ, ಪ್ರಜಾಪ್ರಭುತ್ವಕ್ಕೆ ದೇಶದ ಸಂವಿಧಾನ ಅಡಿಪಾಯ ಅಂದು ಅಣ್ಣನ ಅವು. ಸಂವಿಧಾನ ಓದ ತಪ್ಪೋಚಂಗಿ ಕಾನೂನು ಅರ್ಥ ಮಾಡೋಕೆ ಕೈಯಿಲ್ಲ ಎಂದು ಅವು ಅಣ್ಣಚಿ. ವಿದ್ಯಾಸಂಸ್ಥೆರ ವ್ಯವಸ್ಥಾಪಕಗಳನ್ನು ರೇಫಾ ಜೇಮ್ಸ್ ಡೊಮಿನಿಕ್ ತಕ್ಕ ಬರಂದಿತ್ತು. ಸ್ವತಂತ್ರ ಭಾರತದ ಸಂವಿಧಾನ ದೇಶತರ ಮೂಲಭೂತ ಕಾನೂನು ಆಯ್ತುಂಡು, ಅದನ್ನು ಬದ್ಧವಾಯ್ತು ನಡಪದು ನಂಗಡ ಕರ್ತವ್ಯ ಅಂದು ಅಣಚಿ. ಕಾರ್ಬಾರ್ಲ ಪ್ರಿನ್ಸಿಪಲ್ ತೃಪ್ತಿ ಬೋಪಣ್ಣ, ಘಟಕ ಸಂಚಾಲಕಿ ಶಶಿಕಲಾ, ಐಕ್ಯುಎಸ್ಸಿ ಸಂಚಾಲಕಿ ಹೇಮಾ ಕೂಡ್ನಾನಕ್ಕೆ ಉಪಾಧ್ರಿಯ ಪಿಂಜ ವಿದ್ಯಾರ್ಥಿಯ ಕೊಡಿಯಾಡಿತಿಂತು. ನಾಡು ಮೊಮ್ಮೆ ಮೈಸೂರು ದಸರಾ ಪಂಚ ಕಾವ್ಯೋತ್ಸವ ಕವಿಗೋಷ್ಠಿ